ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಷಯರೋಗ ಮುಕ್ತ ಭಾರತ ಅಭಿಯಾನ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರ ಅಗತ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸರ್ಕಾರದಿಂದಲೇ ಕಚ್ಚಾ ರೇಷ್ಮೆ ಖರೀದಿಗೆ ಕ್ರಮ, ಸಚಿವ ಡಾ ನಾರಾಯಣಗೌಡ. ಎಸ್ವೈಎಸ್ವೈ ಯೋಜನೆಯಡಿ 1754 ಗುಂಪುಗಳಿಗೆ ತಲಾ 10,000 ರೂಪಾಯಿ ಆವರ್ತನಿಧಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾರ್ನ್ಬಿಲ್ ಪಕ್ಷಿಗಳ ಪ್ರಾಮುಖ್ಯತೆ ಮತ್ತು ಇವುಗಳ ಉಳಿವಿನ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುತ್ತಿರುವ ಜಯಡಾ ಕಾಡುಮನೆಯ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ ನಮಸ್ಕಾರ. ಈ ಹಾರ್ನ್ಬಿಲ್ ಹಬ್ಬದಲ್ಲಿ ಭಾಗವಹಿಸೋದಕ್ಕೆ ಅಂಥೇಳಿ ರಾಜ್ಯದ ಹೊರ ರಾಜ್ಯಗಳಿಂದ ಸಾಕಷ್ಟು ಪಕ್ಷಿ ವೀಕ್ಷಕರು, ಪಕ್ಷಿ ಪ್ರೇಮಿಗಳು, ಪರಿಸರ ಪ್ರಿಯರು ಎಲ್ಲರೂ ಬಂದಿದ್ದರು. ಆದರೆ ಒಂದು ಮುಖ್ಯ ಪ್ರಶ್ನೆ ಏನು ಬರ್ತದೆ ಅಂದರೆ, ಈ ಪಕ್ಷಿಗಳ ಸಂತತಿ ಅಳಿವಿನಂಚಿನಲ್ಲಿದೆ, ಸಾಕಷ್ಟು ಈ ಪಕ್ಷಿಗಳನ್ನು ನಾವು ಉಳಿಸಬೇಕು ಅನ್ನುವಂಥ ಕೂಗು ಎಲ್ಲರ ಕಿವಿಗೂ ಮುಟ್ಟಿದೆ. ಈ ಒಂದು ಪಕ್ಷಿಗಳ ಉಳಿವಿನ ಬಗ್ಗೆ ಜನರಲ್ಲಿ ಅರಿವು ಜಾಗೃತಿ ಮೂಡಿಸೋದು, ಜನರಿಗೆ ಆ ನಿಟ್ಟಿನಲ್ಲಿ ಮಾಹಿತಿ ಮಾರ್ಗದರ್ಶನವನ್ನು ನೀಡೋದು, ಈ ಪಕ್ಷಿಯ ಪ್ರಾಮುಖ್ಯತೆ ಏನಿದೆ, ಯಾಕಾಗಿ ನಾವು ಇದನ್ನು ಉಳಿಸಿಕೊಳ್ಬೇಕು ಅನ್ನುವ ಅತ್ಯುತ್ತಮ ಸಂದೇಶಗಳನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನರಿಗೆ ಮುಟ್ಟಿಸ್ತಾ ಇರೋರು ಜೊಯ್ಡಾದ ಕಾಡು ಮನೆಯ ನರಸಿಂಹ ಭಟ್ರು ಹಾಗೂ ಅವರ ತಂಡ. ಹಾಗಿದ್ರೆ ಜನರಲ್ಲಿ ಮಾಹಿತಿ ಅರಿವು ಮೂಡಿಸೋದಕ್ಕೆ ನರಸಿಂಹ ಭಟ್ರು ಕೈಗೊಂಡಂತಹ ಕ್ರಮಗಳೇನು ಅನ್ನೋದನ್ನ ನರಸಿಂಹ ಭಟ್ರ ಧ್ವನಿಯಲ್ಲೇ ಕೇಳೋಣ. ನಮಸ್ಕಾರ ನರಸಿಂಹ ಭಟ್ರೆ. ನಮಸ್ಕಾರ. ಈಗ ಈ ಹಾರ್ನ್ಬಿಲ್ ಪಕ್ಷಿಗಳನ್ನ ನಾವು ಉಳಿಸಬೇಕು, ಅವುಗಳ ಸಂತತಿಯನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಾಗಾರಗಳು ಈ ಹಾರ್ನ್ಬಿಲ್ ಹಬ್ಬದಲ್ಲಿ ನಡೀತಾನೆ ಇವೆ. ಅಂದ್ರೆ ಇದು ಬರೀ ಪೇಪರ್ ಪ್ರೆಸೆಂಟೇಷನ್ನು, ಸ್ಲೈಡ್ ಶೋನು ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಇಷ್ಟಕ್ಕೆ ಸೀಮಿತ ಆಗಬಾರದು. ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಇದು ಉಳಿದು ಆ ನಿಟ್ಟಿನಲ್ಲಿ ಜನರು ಕೈಗೂಡಿಸುವಂತಾದಾಗ ಇಂಥ ಶ್ರಮ ಸಾರ್ಥಕ ಅಂತ ಅನಿಸ್ತದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಅರಿವು, ಮಾರ್ಗದರ್ಶನ, ಮಾಹಿತಿ ನೀಡುವುದಕ್ಕೆ ತಾವು ಕೈಗೊಂಡಂತಹ ಕ್ರಮಗಳು ಏನು? ಮುಖ್ಯವಾಗಿ ಏನು ಹಾರ್ನ್ಬಿಲ್ ಇದೆಯಲ್ಲ, ಇದನ್ನ ಕಾಡಿನ ರೈತ ಅಂತ ಕರೀತಾರೆ. ಯಾಕಂದ್ರೆ ಈ ಕಾಡು ಇದೆಯಲ್ಲ, ಇದನ್ನ ನಾನು ಗ್ಯಾರಂಟಿ ಹೇಳ್ತೀನಿ, ನಾನು ಬೆಳೆಸಿಲ್ಲ ಅಥವಾ ಇನ್ಯಾರು ಬೆಳೆಸಿದ್ದಿಲ್ಲ, ನಿಸರ್ಗ ಬೆಳೆಸಿರೋದು. ಅಂದರೆ ಅತಿ ಹೆಚ್ಚು ಬೀಜ ಪ್ರಸರಣ ಆಗುವಂಥದ್ದು ಪಕ್ಷಿಗಳಿಂದ, ಅದರಲ್ಲಿ ಅತಿ ಇನ್ನೂ ಹೆಚ್ಚು ಬೀಜ ಪ್ರಸರಣ ಆಗುವಂಥದ್ದು ಹಾರ್ನ್ವಿಲ್ ಪಕ್ಷಿಂದ. ಯಾಕಂದರೆ ಅದು ತನ್ನ ಸಂಗಾತಿ ಗೂಡು ಒಳಗಡೆ ಇದ್ದಾಗ 40 ಕಿಲೋಮೀಟರ್ ದೂರವರೆಗೆ ಹೋಗಿ ಹಣ್ಣನ್ನು ತರುತ್ತೆ, ತರಬೇಕಾದ್ರೆ ಅಲ್ಲೆಲ್ಲ ಡ್ರಾಪಿಂಗ್ ಆಗುತ್ತೆ, ಬೀಳುತ್ತೆ. ಈ ಥರ ಮುಖ್ಯವಾಗಿ ಅದನ್ನು ಕಾಡಿನ ರೈತ ಅಂತ ಕರೀತಾರೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಈ ಜೊಯ್ಡಾ ಮತ್ತು ದಾಂಡೇಲಿ ಕಾಡಲ್ಲಿ 4 ಜಾತಿಯ ಹಾರ್ನ್ಬಿಲ್ಗಳು ಕಾಣಿಸ್ತವೆ. ಆ 4 ಜಾತಿ ಹಾರ್ನ್ಬಿಲ್ಗಳು ಇದು ಒಂಥರ ಜನರು ಅದನ್ನು ಮೊದಲವರಿಗೆ ಅರಿವಿಲ್ಲಾಗಿತ್ತು, ಹಂಟಿಂಗ್ ಮಾಡ್ತಾ ಇದ್ರು, ಸಾಯಿಸ್ತಿದ್ರು. ನಾನೇ ನಾನು ಕಣ್ಣಾರೆ ನೋಡಿದ್ದೆ. ಒಬ್ಬರು ಸುಕ್ಟೋ ಅನ್ನೋ ಒಬ್ಬ ವ್ಯಕ್ತಿ ಒಂದು ಗನ್ನಲ್ಲಿ ಹೊಡೆದಿದ್ರು, ನಾಲ್ಕು ಮಲಬಾರ್ ಪೈಡ್ ಹಾರ್ನ್ ಬಿಲ್ಗಳು ನನ್ನ ಕಣ್ಣೆದ್ರೆ ಬಿದ್ದಿದ್ದು. ನಾವು ಚಿಕ್ಕನಿದ್ದಾಗ ಶಾಲೆ ಹೋಗ್ಬೇಕಾದ್ರೆ ಅದು ನನ್ನ ಮನಸ್ಸಲ್ಲಿ ಹಾಗೆ ಉಳಿದಿತ್ತು. ಏನಾಗುತ್ತೆ ಇಲ್ಲಿ ಇದ್ದವರಿಗೆ ಅದು ಓ ಇದಿಷ್ಟೇ ಇದೆ ಸಾಕಷ್ಟಿದೆ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ. ಹೊರಗಿನವ್ರಿಗೆ ಗೊತ್ತು ಹಾರ್ನ್ ಬಿಲ್ ಪಕ್ಷಿ ಏನು ಮಹತ್ವ ಅಂತ. ಆದರೆ ಇವರಿಗೆ ನಾವು ಎಲ್ಲಿವರೆಗೆ ಅದರ ಕಾನೂನಿನಲ್ಲಿ ಏನಿದೆ ಅದರ ಶಿಕ್ಷೆ ಏನಿದೆ ಅಥವಾ ಅದು ಯಾಕೆ ಉಳಿಬೇಕು ಅನ್ನೋದು ಅರಿವು ಮೂಡಿಸೋದಿಲ್ವೋ ಅಲ್ಲಿವರೆಗೆ ಈ ಪಕ್ಷಿ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಭಾಳ ಸರಿ ಆಶ್ಚರ್ಯ ಅನಿಸೋದು, ಬೆಂಗಳೂರಲ್ಲೋ ಮುಂಬೈದಲ್ಲೋ ಸೇವ್ ಟೈಗರ್ ಅಂತ ಜಾಥಾ ಮಾಡ್ತಾರೆ, ಅವ್ರು ಯಾರು ಟೈಗರನ್ನ ಸೇವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಟೈಗರ್ನ ಸೇವ್ ಮಾಡಬೇಕಾಗಿದ್ದು ಯಾವ ಊರಲ್ಲಿ ಟೈಗರ್ ಇದೆ ಆ ಜನ ಅದನ್ನು ಉಳಿಸ್ಬೇಕಾಗಿದೆ. ಅದೇ ರೀತಿ ಹಾರ್ನ್ಬಿಲ್ ಪಕ್ಷಿಗಳದ್ದು ಅಷ್ಟೇ, ನಾವು ಎಷ್ಟೇ ಸೆಮಿನಾರ್ಗಳನ್ನು ಮಾಡಲಿ ಅಥವಾ ಇನ್ನೇನು ಮಾಡಿದ್ರು ಕೂಡ ಜನರಿಗೆ ಎಲ್ಲಿವರೆಗೆ ಅರಿವು ಮೂಡಿಸೋದಿಲ್ವೋ ಅಲ್ಲಿವರೆಗೆ ಅದನ್ನು ಉಳಿಸೋಕ್ಕಾಗಲ್ಲ ಅನ್ನೋಂಥ ಭಾವನೆ ನನಗೆ ಮೂಡಿತು. ನಿಧಾನವಾಗಿ ನಾನು ಯೋಚನೆ ಮಾಡಿದೆ, ಸುಮಾರು ಈಗ ಒಂದು 15 ವರ್ಷ ಹಿಂದಿನ ಮಾತು, ಜನರಿಗೆ ನೀವು ಹೋಗಿ ಭಾಷಣ ಮಾಡಿ ಹೇಳಿದ್ರು ಅಥವಾ ಸ್ಲೈಡ್ ತೋರಿಸಿದ್ರು ಅಷ್ಟು ಅರ್ಥ ಆಗೋದಿಲ್ಲ. ಅವ್ರದೇ ಭಾಷೆಯಲ್ಲಿ ಒಂದು ಹಾಸ್ಯಮಯವಾಗಿ ನಾಟಕಗಳನ್ನು ಈ ಸಂದೇಶವನ್ನು ನೀಡುವುದ್ರ ಮೂಲಕ ಮಾಡಿದಾಗ ಅತಿ ಹೆಚ್ಚು ಅದಕ್ಕೆ ಸ್ಪಂದನೆಗಳು ಸಿಕ್ತು. ಇಷ್ಟು ನನಗೆ ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಏನಂದರೆ, ನಾವು ಏನು ಬೀದಿ ನಾಟಕ ಮಾಡ್ತಿದ್ವಲ್ಲ, ಈ ಹಾರ್ನ್ಬಿಲ್ ಬಗ್ಗೆ ಕತೆ ಏನಾದರೂ ಇಡೀ ಜೀವನ ಚರಿತ್ರೆಯನ್ನು ತೋರಿಸಾಗ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ಓಡ್ ಬಂದು ಇಲ್ಲ ನಮ್ಮ ತಪ್ಪಾಯಿತು, ನಾವು ಇನ್ನು ಮುಂದೆ ಲೈಫಲ್ಲಿ ಈ ಥರ ಹೊಡೆಯೋದಿಲ್ಲ, ನಾವು ಹೊಡಿತಾ ಇದ್ವಿ ಅಂತ ಹೇಳಿದವರಿದ್ದಾರೆ. ಮಕ್ಕಳು ಅವರು ಚಿಟ್ಬಿಲ್ ಅಂತೀವಿ ನಾವು, ಆ ಗೊಲ್ಲರಿ ಅಂತಾರಲ್ಲ ಅದನ್ನು ಬೀಸಾಕಿದವರು ಇದ್ದಾರೆ. ಈ ಥರ ನಿಧಾನ ಪರಿಣಾಮಗಳು ಸ್ಟಾರ್ಟ್ ಆಯಿತು. 15 ವರ್ಷ ಹಿಂದೆ ನಾವು ಮಾಡಿದಾಗ ಓ ಇಷ್ಟೇನಾ ಜನ ಬಂದರು ನೋಡ್ಕೊಂಡು ಹೋದ್ರು ಅಂತ ಅನಿಸ್ತಾ ಇತ್ತು. ಆದರೆ ಈಗ ನಿಧಾನವಾಗಿ ಫಾರ್ಮ್ ಬಿಲ್ಗಳು ಹೇಳ್ತಾ ಏನು ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ನೋಡಿದಾಗ ಇಲ್ಲ ನಮ್ದು ಎಲ್ಲೋ ಒಂದು ಶ್ರಮ ಇವತ್ತು ಸಾರ್ಥಕತೆ ಕಾಣ್ತಾ ಇದೆ ಅಂತ ಖುಷಿ ಇದೆ. ಈಗ ತಾವು ಈ ಕಾಡು ಮನೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷಗಳಿಂದ ಈ ಬೀದಿ ನಾಟಕಗಳು ಅನ್ನುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀರಿ, ಎಲ್ಲೆಲ್ಲಿ ಮಾಡಿದ್ದೀರಿ, ಯಾವ ಸಂದರ್ಭಗಳಲ್ಲಿ ಮಾಡ್ತಾ ಬಂದಿದ್ದೀರಿ? ಸುಮಾರು ಒಂದು 15-16 ವರ್ಷದಿಂದ ಬೀದಿ ನಾಟಕವನ್ನು ಮಾಡ್ತಾ ಇದ್ದೀವಿ. ಕಾಡು ಮನೆ ನಾನು ಸ್ಟಾರ್ಟ್ ಮಾಡಿ ಒಂದು 17 ವರ್ಷ ಆಯಿತು. ಅದೊಂದು ಹೋಮ್ ಸ್ಟೇ, ಆದರೆ ನಿಸರ್ಗ ಪ್ರಿಯರಿಗಾಗಿ ಇರುವಂಥದ್ದು. ನನ್ನಲ್ಲಿ 80% ಬರ್ಡ್ ವಾಚರ್ಸು ಫೋಟೋಗ್ರಾಫರ್ ಇರುವಂಥದ್ದು. ಇನ್ನು ಈ ಬೀದಿ ನಾಟಕವನ್ನು ನಾವು ಸುಮಾರು ರಾಜ್ಯದ ಎಲ್ಲ ಕಡೆ ಮಾಡಿದ್ದೀವಿ. ನನಗೆ ನೆನಪಿರುವ ಹಾಗೆ ಒಂದು 500-600 ಹಳ್ಳಿಗಳಲ್ಲಿ ಇಲ್ಲಿವರೆಗೆ ಮಾಡಿದ್ದೀವಿ. ಕನಿಷ್ಠ 45,000 ಜನಕ್ಕೆ ನಾವು ರೀಚ್ ಆಗಿದ್ದೀವಿ. ಏನು ಕಾಳಿ ಟೈಗರ್ ರಿಸರ್ವ್ ಇರ್ಬೋದು, ಇಲ್ಲಿ ಮಾಡಿದ್ದೀವಿ. ಹಳಿಯಾಳ್ ಡಿವಿಜನ್ ಮಾಡಿದ್ವಿ, ಯಲ್ಲಾಪುರ ಮಾಡಿದ್ವಿ, ಸಿರ್ಸಿ, ಸಿದ್ದಾಪುರ, ಜೋಗದವರೆಗೂ ಈ ಕಡೆ ಮಾಡಿದ್ವಿ. ಇನ್ನು ನಾಗರಹೊಳೆ, ಬಂಡೀಪುರ ಈ ಥರ ಬೇರೆ ಬೇರೆ ಜಾಗಗಳು ಕೂಡ ನಾವು ಬೀದಿ ನಾಟಕವನ್ನು ಮಾಡಿದ್ವಿ. ತುಂಬ ಒಳ್ಳೆ ಸ್ಪಂದನೆಗಳು ಬಂತು. ಒಂದೊಂದು ಸಾರಿ ಎಷ್ಟು ಮಟ್ಟಿಗೆ ಜನ ಅದನ್ನು ಬಯಸ್ತಾ ಇದ್ರು ಅಂದರೆ, ಆ ಊರಲ್ಲಿ ಬೀದಿ ನಾಟಕ ಮಾಡಿದರೆ ನಮ್ಮಲ್ಲಿ ಯಾಕೆ ಮಾಡಲ್ಲ, ನಮ್ಮಲ್ಲೂ ಮಾಡೋ, ಇಲ್ಲ ನಿಮ್ಮ ಗಾಡಿ ಬಿಡಲ್ಲ ಅಂತ ನಮ್ಮ ಹತ್ರ ನಾಟಕ ಮಾಡಿಸ್ಕೊಂಡು ಮುಂದೆ ಕಳಿಸ್ತಿದ್ರು. ಅಷ್ಟರ ಮಟ್ಟಿಗೆ ಅದು ಜನರ ಮೆಚ್ಚುಗೆ ಪಾತ್ರ ಆಗಿತ್ತು. ಇದು ಕೇವಲ ನಾನೊಬ್ಬನೇ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ನಮ್ಮ ಟೀಮು, ಯಾಕಂದರೆ ಈ ಬೀದಿ ನಾಟಕದ ಟೀಮ್ ವರ್ಕ್ ಭಾಳ ಮುಖ್ಯ ಆಗಿರುತ್ತೆ. ಉಳಿದೆಲ್ಲ ಏನು ನಮ್ಮ ಕಲಾವಿದರಿದ್ದರು, ಜನರ ಮನ ಮುಟ್ಟು ಹಾಗೆ ಈ ನಾಟಕ ಮಾಡಿದ್ರಿಂದ ಅದು ಯಶಸ್ವಿಗೆ ಕಾರಣ ಆಯಿತು. ಇವತ್ತಿಗೂ ಕೂಡ ನಮ್ಮನ್ನು ಎಷ್ಟೋ ಕಡೆ ಈಗ ಮತ್ತೆ ನಾಟಕ ಮಾಡ್ಲಿಕ್ಕೆ ಬರೋದಿಲ್ವಾ ಅಂತ ಕೇಳುವಂಥ ಪರಿಸ್ಥಿತಿ ಇದೆ. ಅಷ್ಟು ಮಟ್ಟಿಗೆ ಜನಕ್ಕೆ ಅದು ನೆನಪಿದೆ. ಅಂದರೆ ಇದರ ಮೂಲಕ ನೀವು ಈ ಹಾರ್ನ್ಬಿಲ್ ಬಗ್ಗೆ ಒಂದು ಜನರಲ್ಲಿ ಪ್ರೀತಿ ಮೂಡಬೇಕು, ಈ ಪಕ್ಷಿಯನ್ನು ನಾವು ಏನೂ ತೊಂದರೆ ಮಾಡಬಾರ್ದು, ಇದು ಇದರಷ್ಟಕ್ಕೆ ಇರಲಿಕ್ಕೆ ನಾವು ಬಿಡಬೇಕು ಅನ್ನುವಂಥ ಒಂದು ಭಾವನೆಯನ್ನು ಬಿತ್ತಿದ್ದೀರಿ, ಅದು ಯಶಸ್ವಿ ಕೂಡ ಆಗಿದೆ. ಈಗ ನರಸಿಂಹ ಭಟ್ರೆ, ವರ್ಷಕ್ಕೆ ಒಂದು ಸತಿ ಈ ಹಾರ್ನ್ಬಿಲ್ ಹಬ್ಬ ಅಂತ ಮಾಡ್ತೀವಿ, ಅದು ಕೇವಲ 2 ದಿನಗಳ ಮಟ್ಟಿಗೆ ಮಾತ್ರ. ಆವಾಗ ಜನ ಎಲ್ಲಿಂದ ಬರ್ತಾರೆ, ಕೇಳ್ತಾರೆ, ಪೇಪರ್ ಪ್ರೆಸೆಂಟ್ ಮಾಡ್ತಾರೆ, ಹೋಗ್ತಾರೆ. ಮುಂದೆ ಇದರ ಫಾಲೋ ಅಪ್ ಏನಾದರೂ ನಡೀತದ? ನಿಜವಾಗಿ ಅದು ನಡಿಬೇಕು. ನನಗೆ ಗೊತ್ತಿರುವಾಗಿ ಈಗ ಒಂದು 5-6 ವರ್ಷದಿಂದ ಹಾರ್ನ್ಬಿಲ್ ಫೆಸ್ಟಿವಲ್ ಮಾಡ್ತಿದ್ವಿ, ಮಧ್ಯೆ ಕೋವಿಡ್ ಇಂದಾಗಿ ಆಗಲಿಲ್ಲ. ಆದರೆ ಇದು 2 ದಿನಕ್ಕೆ ಮಾತ್ರ ಸೀಮಿತ ಆಗಿದೆ. ಕೆಲವು ಜನರು ಇದು ಕಹಿ ಅನಿಸ್ಬೋದು, ಆದರೆ ವಾಸ್ತವದಲ್ಲಿ 2 ದಿನಕ್ಕೆ ಸೀಮಿತ ಆಗಿ ಅಲ್ಲಿ ಮರ್ತು ಹೋಗ್ಬಿಡುತ್ತೆ, ನೆಕ್ಸ್ಟ್ ಆದರೂ ಫಾಲೋ ಅಪ್ ಆಗೋದಿಲ್ಲ. ಮತ್ತು ಇಡೀ ಜಗತ್ತಿನಲ್ಲಿ ಹಾರ್ನ್ಬಿಲ್ ರಿಸರ್ವ್ ಅಂತ ಇರೋದು ಜೋಯ್ಡಾ ದಾಂಡೇಲಿಯಲ್ಲಿ ಮಾತ್ರ, ಒಂದೇ ಒಂದು ಕಡೆ ಇರುವಂಥದ್ದು. ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಹಾರ ಬೇಕಾಗಿದೆ. ಇವತ್ತು ಪಕ್ಷಿಗಳ ಸಂಖ್ಯೆ ಖುಷಿ ವಿಚಾರ ಅಂದರೆ ಜಾಸ್ತಿ ಆಗ್ತಾ ಇದೆ, ಆದರೆ ಅವಕ್ಕೆ ಫುಡ್ ಸಾಕಾಗದಿದೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾವೆ. ಬೇರೆ ಬೇರೆ ಕಡೆ ಅದು ಇದೇನಪ್ಪ ದೊಡ್ಡ ಹಕ್ಕಿ ಬಂದಿದೆ ಅಂತ ಎಲ್ಲರೂ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಯಲುಸೀಮೆ ಕಡೆ ಕಾಣಿಸ್ತಾ ಇದೆ, ಹುಬ್ಳಿ ಧಾರವಾಡ ಕಡೆ ಕಾಣಿಸ್ತಾ ಇದೆ, ಈ ಕಡೆ ಘಟ್ಟದ ಕೆಳಗಿನ ಪ್ರದೇಶಗಳಲ್ಲೂ ಹಾರ್ನ್ಬಿಲ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರ ಅರ್ಥ ಏನಂದರೆ ಈ ಭಾಗದಲ್ಲಿ ಸಾಕಷ್ಟು ಅದಕ್ಕೆ ಆಹಾರದ ಕೊರತೆ ಆಗ್ತಾ ಇದೆ ಒಂದು. ಇನ್ನೊಂದು, ಸಾಕಷ್ಟು ಫಾರೆಸ್ಟ್ಗಳಲ್ಲಿ 10 ವರ್ಷಕ್ಕೊಂದ್ಸರಿ ಅವರು ಕಟ್ಟಿಗೆ ಒಣ ಕಟ್ಟಿಗೆಯನ್ನು ಮರಗಳನ್ನು ತೆಗಿತಾರೆ. ದೊಡ್ಡ ದೊಡ್ಡ ಮರಗಳೇ ಹಾರ್ನ್ಬಿಲ್ಗೆ ಆಶ್ರಯವಾದಂಥ ಗಿಡಗಳು, ಅವುಗಳನ್ನು ದಯಮಾಡಿ ಆ ಥರ ತೆಗಿಯೋಕೆ ಹೋಗ್ಬೇಕು. ಯಾಕಂದರೆ ಅದಕ್ಕೆ ದೊಡ್ಡ ಪೊಟ್ಟರೆ ಬೇಕು, ದೊಡ್ಡ ಮರ ಇದ್ದಾಗ ಮಾತ್ರ ಅದು ಒಳಗಡೆ ಮೊಟ್ಟೆ ಇಟ್ಟು ಮರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು. ಇನ್ನು ಎಲ್ಲಕ್ಕಿಂತ ಮುಖ್ಯ ಅಂದರೆ ಆಹಾರದ ಗಿಡಗಳನ್ನು, ಅದಕ್ಕೆ ಬೇಕಾಗಿರೋದು ಆಲ ಇರ್ಬೋದು, ಅತ್ತಿ ಇರ್ಬೋದು ಅಥವಾ ಅಶ್ವತ್ಥ ಇರ್ಬೋದು, ಅರಳಿ ಇರ್ಬೋದು, ಈ ಥರದ ಬೇರೆ ಬೇರೆ ಗಿಡಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೆಡುವಂಥದ್ದಾಗಬೇಕು. ಕೆಲವು ಸಾರಿ ನಮಗೆ ಆಶ್ಚರ್ಯ ಅನಿಸುತ್ತೆ, ನಾವು ಜೋಯಿಡಾದ ಕೆಲವು ಕಾಡುಗಳು ಓಡಾಡಿದರೆ ಅಕೇಶ ಗಿಡಗಳನ್ನು ತಂದು ನೆಟ್ಟಿದ್ದಾರೆ. ಅದು ಯಾಕೆ ನೆಟ್ಟಿದ್ದಾರೆ ಗೊತ್ತಿಲ್ಲ. ಈ ವೆಸ್ಟರ್ನ್ ಘಾಟದಲ್ಲಿ ಅಥವಾ ಈ ಪ್ರದೇಶದಲ್ಲಿ ಕಾಡಿಗೆ ತನಗೆ ಯಾವ ಗಿಡ ಬೇಕು ಗೊತ್ತು. ಒಂದು ನಾವು ನೆಡದೇ ಇದ್ರೂ ಕೂಡ ಅಲ್ಲಿ ಗಿಡ ಹುಟ್ಕೊಳ್ಳುತ್ತೆ. ಇಲ್ಲ ನಾವು ನೆಡ್ತಾ ಇದ್ರೆ ಇಲ್ಲಿಯ ಸ್ಥಳೀಯ ಒಂದು ಪ್ರದೇಶಕ್ಕೆ ಅನುಗುಣವಾದಂಥ ಗಿಡಗಳನ್ನು ನೆಡಬೇಕು. ಇಲ್ಲಾಂದ್ರೆ ಅದು ಬೇರೆ ಇದಕ್ಕೆ ಉತ್ತಮವಾದಂಥ ವಾತಾವರಣ ಕೊಡೋದಿಲ್ಲ. ಅದೇ ರೀತಿ ಇಲ್ಲಿ ಹಣ್ಣಿನ ಗಿಡಗಳನ್ನ ನೆಡುವಂಥದ್ದಾಗಬೇಕು. ಇದ್ರ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಕೊಡುವಂಥದ್ದಾಗಬೇಕು. ನನಗೆ ಗೊತ್ತಿರೋ ಹಾಗೆ ತಂದೆ ತಾಯಿ ಬೇರೆ ಯಾರು ಹೇಳಿದ್ರು ಕೇಳೋದಿಲ್ಲ, ಮಕ್ಕಳು ಹೇಳಿದರೆ ಅವ್ರ ಮಾತನ್ನು ಕೇಳ್ತಾರೆ. ನಾವು ಬೀದಿ ನಾಟಕ ಮಾಡಿದ ಎಷ್ಟು ಪರಿಣಾಮ ಆಯಿತು ಅಂತಂದರೆ, ಎಷ್ಟು ಜನ ನೀವು ಯಾರು ಶಿಕಾರಿ ಮಾಡಿರೋ ಪ್ರಾಣಿಗಳನ್ನ ಪಕ್ಷಿಗಳು ಹಾರ್ನ್ಬಿಲ್ ಪಕ್ಷಿಯನ್ನು ತಿಂದಿದ್ದೀರಾ ಅಂತ ಕೇಳಿದರೆ ಮಕ್ಕಳು ಕೈ ಎತ್ತಾ ಇದ್ರು. ಆದರೆ ನಾವು ನಾಟಕ ಮಾಡಿದ್ಮೇಲೆ ಕಣ್ಣೀರು ಹಾಕಿ ಇಲ್ಲ ನಾವು ಇವತ್ತಿಂದ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ಮನೆ ಹೋಗಿ ಅಪ್ಪ ಅಮ್ಮನಿಗೆ ಹೇಳಿಕ್ಕೆ ಚಾಲು ಮಾಡಿದ್ರು, ನೀವು ಯಾವುದೇ ಪಕ್ಷಿನ ಪ್ರಾಣಿನ ನೋಡ್ಕೊಂಬರ್ಬೇಡಿ, ನಾವು ತಿನ್ನೋದಿಲ್ಲ ಅಂತ. ಏನೋ ಮಕ್ಕಳು ತಮಾಷೆ ಹೇಳ್ತಾರೆ ಅಂತ ಒಂದೆರಡು ಸರಿ ಮನೆಯವರು ಬಿಟ್ಟರು. ಕೊನೆಗೆ ಒಂದು ಮೂರ್ನಾಲ್ಕು ಈ ಥರ ನನಗೆ ಘಟನೆ ಆಗಿದೆ. ಅವ್ರು ಬಂದು ಕೇಳಿದ್ರು, ಏನದು ನೀವು ನಾಟಕ ಮಾಡಿ ಇನ್ನೇನೋ ಮಾಡಿ ನಮ್ಮ ಮಕ್ಕಳು ಕಾಡಿನ ಪ್ರಾಣಿ ಮೋಸ ತಿಂದಿದ್ದಂಗೆ ಮಾಡಿದ್ದೀರಾ, ನಾವು ತಿಂತಾ ಇಲ್ಲ, ನಾವು ತಿಂದ್ರೆ ಅವ್ರು ಬೈತಾ ಇದ್ದಾರೆ ಈಗ ಅಂತ. ಅಂದರೆ ನಾವು ಮಕ್ಕಳ ಮೂಲಕ ಸಮಾಜ ಅಥವಾ ಅವ್ರ ತಂದೆ ತಾಯಿನ ತಿದ್ದಬಹುದು ಅನ್ನೋದು ಈ ನಾಟಕದ ಮೂಲಕ ನಮ್ಗೆ ಗೊತ್ತಾಯ್ತು. ಅಂದರೆ ನಿಮ್ಮ ಈ ಬೀದಿ ನಾಟಕಗಳು ಹೆಚ್ಚು ಗಮನ ಹರಿಸ್ತಾ ಇದ್ದಿದ್ದು ಮಕ್ಕಳು, ಅಂದರೆ ಈ ಶಾಲೆಗಳಲ್ಲಿ ಕೂಡ ತಾವು ಹೋಗಿ ಮಾಡಿದ್ದೀರಿ? ರಾಜ್ಯದ ಅನೇಕ ಶಾಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕನ್ನಡದ ಈ ಜೊಯ್ಡಾ, ದಾಂಡೇಲಿ, ಹಳಿಯಾಳ ಈ ತಾಲೂಕುಗಳು, ಯಾಕಂದರೆ ಹೈಯೆಸ್ಟ್ ಹಾರ್ನ್ಬಿಲ್ ಇರೋದು ಇಲ್ಲೇ. ಪ್ರತಿ ಶಾಲೆಗೂ ಹೆಚ್ಚು ಕಮ್ಮಿ ಹೋಗಿದ್ದೇವೆ. ಪ್ರತಿ ಹಳ್ಳಿಗಳಲ್ಲೂ ಹೋಗಿದೆ. ಆ ಹಳ್ಳಿಗಳಿಗೆ ಹೋದ್ರೆ ಅಕ್ಕಪಕ್ಕ ಇರುವಂಥ ಶಾಲೆ ಮಕ್ಕಳನ್ನ ನಾವು ಕರ್ಕೊಂಬರ್ತಿದ್ವಿ. ಕರ್ಕೊಂಡು ಅವ್ರ ಮುಂದೆ ಈ ಬೀದಿ ನಾಟಕವನ್ನು ಮಾಡ್ತಾ ಇದ್ವಿ. ಮೊನ್ನೆ ಏನು ಹಾರ್ನ್ಬಿಲ್ ಫೆಸ್ಟಿವಲ್ ಸಂಬಂಧ ಕ್ವಿಜ್ ಕಾಂಪಿಟೇಷನ್ನು ಇದೆಲ್ಲ ಮಾಡಿದರು, ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದರು. ನಮಗೆ ಆಶ್ಚರ್ಯ ಆಯಿತು, ಹೈಯೆಸ್ಟ್ ಮಕ್ಕಳು, ಅತಿ ಹೆಚ್ಚು ಮಕ್ಕಳು, ಅದು ಏನು ಗಂಡು ಹೆಣ್ಣಿಗೆ ಪೊಟ್ರ ಒಳಗಡೆ ಏನು ಹಣ್ಣನ್ನು ತಂದು ತಿನ್ನಿಸೋ ಫೋಟೋಗಳನ್ನು, ಅಂದರೆ ಆ ಚಿತ್ರಗಳನ್ನು ಬಿಡಿಸಿದರು. ಇದರ ಅರ್ಥ ಏನಂದರೆ ಜನರಿಗೆ ಅದರ ಅರಿವು ಸ್ಟಾರ್ಟ್ ಆಗಿದೆ. ಇನ್ನೊಂದಷ್ಟು ಅರಿವನ್ನು ಜಾಸ್ತಿ ನಾವು ಕೊಟ್ಬಿಟ್ರೆ ಇದ್ರ ಉಳಿವಿಗೆ ನಾವೆಲ್ಲ ಕಾರಣ ಆಗ್ತೀವಿ. ಈಗ ನರಸಿಂಹಟ್ರೆ, ಇದು ಅಲ್ಲದೇನೆ ಈ ಜೊಯ್ಡಾ ದಾಂಡೇಲಿ ಪ್ರದೇಶದಲ್ಲಿ ಸಾಕಷ್ಟು ಈ ಕಾಡು ಪ್ರಾಣಿಗಳು, ಇತರೆ ಪಕ್ಷಿಗಳು ಹಾರ್ನ್ಬಿಲ್ ಅನ್ನು ಬಿಟ್ಟು ಇವು ಕೂಡ ಇವೆ. ಇವುಗಳನ್ನ ಜನರಿಗೆ ಕಂಡಿದ್ದು ಉಂಟಾ, ಅಥವಾ ಹೇಗೆ ಇವುಗಳನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಬೇರೆ ಏನಾದರೂ ಕ್ರಮಗಳು ಆಗಿದೆಯಾ? ಆಗಿದೆ. ಜನ ಮತ್ತೆ ಪ್ರಾಣಿಗಳು ಒಟ್ಟಿಗೆ ಬದುಕ್ತಾ ಇರೋದು, ಯಾಕಂದ್ರೆ ಹತ್ತತ್ರ 90% ಕಾಡೆ ಇದೆ ಜೊಯ್ಡಾ ಸುತ್ತಮುತ್ತಲು. ಇನ್ನೊಂದು 10-12% ಮಾತ್ರ ಜನವಸತಿ ಇರುವಂತಹದ್ದು. ಹಾಗಾಗಿ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಜನರಿಗಿಂತ ಹೆಚ್ಚು ಕಾಡು ಪ್ರಾಣಿಗಳಿದ್ದಾವೆ. ಹಾಗಾಗಿ ಸಾಕಷ್ಟು ಬಾರಿ ಪ್ರಾಣಿಗಳು ಕಂಡಿರೋದಿದೆ, ಇದಾಗಿರೋದಿದೆ. ಮತ್ತು ಜನಕ್ಕೂ ತಕ್ಕ ಮಟ್ಟಿಗೆ ಅರಿವಿದೆ, ಹಾಗೇನೆ ಇದಿಲ್ಲ. ಅಂದರೆ ಸುಮ್ಮನೆ ನಾವು ಪ್ರತಿದಿನ ಪಾಯಸ ಅಂತೂ ತಿನ್ನೋಕ್ಕಾಗಲ್ಲ. ಹಾಗೆ ಜನ ಕೂಡ ಪ್ರತಿದಿನ ಶಿಕಾರಿ ಮಾಡಿ ಏನು ಪ್ರಾಣಿಗಳನ್ನ ತಿನ್ನೋದಿಲ್ಲ. ಕೆಲವು ಹಬ್ಬ ಹರಿದಿನಗಳು ಅಥವಾ ವಿಶೇಷ ಸಂದರ್ಭಗಳು ಹೊಡೆದು ಸಾಯಿಸಿ ತಿನ್ನುವಂಥದ್ದಿದೆ. ಇದೇನಂದರೆ ಅವ್ರಿಗೆ ಗೊತ್ತಿಲ್ಲ, ಅವರು ತಲತಲಾಂತರಿಂದ ಹೊಡಿತಾ ಬಂದಿದ್ದಾರೆ, ಸಾಯಿಸ್ತಾ ಬಂದಿದ್ದಾರೆ. ಅದು ತಪ್ಪು ಅಂತ ಅವ್ರಿಗೆ ಹೇಳಿ ಹೋಗಿ ಹೇಳುವಂಥ ಕೆಲಸ ನಾವು ಯಾರೂ ಮಾಡೇ ಇಲ್ಲ. ನಾವೇನು ಮಾಡ್ತೀವಿ, ಅವ್ರು ಏನೋ ಮಾಡಿದಾಗ ತಂದು ಒಳಗಾಕ್ಬಿಡ್ತೀವಿ. ಆದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರು ಅಂತಾರೆ, ನನ್ನ ಅಜ್ಜನ ಕಾಲದಿಂದ ನಮ್ಮ ಮನೇಲಿ ಬಂದುಕ್ಕಿದೆ, ನಾನು ಇಟ್ಕೊಂಡಿದ್ದೀನಿ, ತಪ್ಪೇನು ಅನ್ನೋಂಥ ಭಾವನೆ ಅವರಲ್ಲಿದೆ. ಹಾಗಾಗಿ ನಮ್ಮ ಒಂದು ಕೋರಿಕೆ ಏನಂದರೆ ಇಲಾಖೆ ಮತ್ತು ಏನು ನಮ್ಮ ಸಾಮಾಜಿಕ ಸಂಸ್ಥೆಗಳೆಲ್ಲ ಸೇರಿಕೊಂಡು ಈ ಥರದ ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮವನ್ನು ಭಾಳ ಮುಖ್ಯವಾಗಿ ಮಾಡಬೇಕು. ಬರೀ ಕಾನೂನಿನಿಂದ ನಾವು ಎಲ್ಲವನ್ನು ಸರಿ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಇರೋ 3 ಎಕರೆ ಜಾಗವನ್ನು ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗಾರ್ಡ್ ಅಥವಾ ಫಾರೆಸ್ಟ್ DRF 1000 ಎಕರೆ ಅರಣ್ಯವನ್ನು ಒಬ್ಬ ಮನುಷ್ಯ ಹೆಂಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪ್ರಾಕ್ಟಿಕಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಹಳ್ಳಿ ಜನ ಮಧ್ಯೆ ಇರೋದ್ರಿಂದ ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಒಂದು ಜನರ ವಿಶ್ವಾಸಕ್ಕೆ ತಗೋಬೇಕು. ಒಂದು ಜೊತೆಯಲ್ಲಿ ಏನಾಗ್ತದೆ, ಕಾಡಿಗೆ ಬೆಂಕಿಯನ್ನು ಜನ ಹಾಕಿಬಿಡ್ತಾರೆ. ಕಾರಣ ಏನಂದರೆ ಅರಣ್ಯ ಇಲಾಖೆ ಮತ್ತು ಜನರ ಮಧ್ಯೆ ಚಿಕ್ಕ ಸಂಘರ್ಷ ಆಗಿರುತ್ತೆ ಯಾವುದೋ ಒಂದು ಕಾರಣಕ್ಕಾಗಿ. ಆ ಸಂಘರ್ಷದ ಪರಿಣಾಮ ಏನಾಗುತ್ತೆ ಅಂದರೆ, ಅವರು ಏಪ್ರಿಲ್ ಮೇದಲ್ಲಿ ಒಂದು ಕಡ್ಡಿಯನ್ನು ಒಗೆದ್ಬಿಡ್ತಾರೆ. ಅವರು ಹೊಡೆಯೋ ಕಡ್ಡಿ 10 ಪೈಸೆ, ಆದರೆ 1000 ಕೋಟಿ ನಾಶ ಕಾಡಿಂದಾಗತ್ತೆ. ಹಾಗಾಗಿ ಆ ಜನರನ್ನು ಇವರು ಮನುಷ್ಯರನ್ನು ತಿಳ್ಕೊಂಡು ಅವ್ರನ್ನು ನಮ್ಮ ಜೊತೆ ತಗೊಂಡು ಅವ್ರಿಗೂ ಒಂದು ಒಳ್ಳೆ ವಾತಾವರಣ ಕಲ್ಪಿಸಿ ಕಾಡನ್ನು ಉಳಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎರಡೂ ಇದೆ. ಈ ನಿಟ್ಟಿನಲ್ಲಿ ಇಲಾಖೆಗಳು, ಸಂಘ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಿ ಜನರ ಮನ ಪರಿವರ್ತನೆ ಮಾಡಬೇಕು ಅಂತ ತಾವು ಹೇಳ್ತೀರಿ? ಖಂಡಿತವಾಗಿಯೂ. ನಾವು ಎಲ್ಲಿವರೆಗೆ ಇಲಾಖೆ ಜನರ ಹತ್ರ ಹೋಗೋದಿಲ್ವೋ, ಜನರನ್ನ ನಂಬಿಕೆಗೆ ತಗೊಳ್ಳೋದಿಲ್ವೋ, ಅಲ್ಲಿವರೆಗೆ ಕಾಡು ಉಳಿಸೋಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಕಾನೂನನ್ನು ಬಿಗಿ ಮಾಡಿದರೂ ಕೂಡ ಜನರು ಕಾನೂನಿಗಿಂತ ಹುಷಾರಿ ಆಗ್ತಾರೆ, ತಪ್ಪುಗಳನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಅದೇ ಅವರಿಗೆ ತಿಳುವಳಿಕೆಯನ್ನು ಹೇಳಿದರೆ ಅಥವಾ ನಾವು ಬಾರಪ್ಪ ಅಂತ ಕೂರಿಸ್ಕೊಂಡು ಬುದ್ಧಿ ಮಾತನ್ನು ಹೇಳಿದರೆ ಅಥವಾ ಇದು ಇಷ್ಟು ಮುಖ್ಯ ಇದೆ, ಏನಾಗಿದೆ ಇಲ್ಲಿಯ ಜನ ಎಲ್ಲ ಏನು ತಿಳ್ಕೊಂಡ್ರೆ ಇಲ್ಲಿರುವಾಗ ಇಡೀ ದೇಶದಲ್ಲಿ ಇದೇ ಥರ ಕಾಡಿದೆ ಅಂತ ತಿಳ್ಕೊಂಬಿಟ್ಟಿದ್ದೆ. ಪಾಪ ಅವ್ರು ಹೊರಗಡೆ ಹೋಗೇ ಇಲ್ಲ, ನೋಡೇ ಇಲ್ಲ. ಅಲ್ಲ, ಅಲ್ಲಿ ಹೀಗಿದೆ, ಹುಲಿ ಯಾಕೆ ಬೇಕು, ಅದರ ಅವಶ್ಯಕತೆ ಏನು, ಅಥವಾ ಪ್ರತಿಯೊಂದು ಪ್ರಾಣಿಗಳದ್ದು ಹೇಗೆ ನಮ್ಮ ಮನುಷ್ಯನಿಗೆ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ಥರ ಅವರಿಗೂ ಬದುಕಲಿಕ್ಕೆ ಹಕ್ಕಿದೆ ಅನ್ನುವಂಥ ಒಂದು ಸಂಗತಿಯನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಈಗ ತಮ್ಮ ಈ ಕಾಡು ಮನೆ, ಇದು ವರ್ಷ ಇಡೀ ಇರ್ತದ ಅಥವಾ ಸೀಸನಲ್ ಆಗಿ ಕಾರ್ಯವನ್ನ ಮಾಡ್ತದ ಹೇಗೆ? ನಾನು ವರ್ಷ ಪೂರ್ತಿ ಇರ್ತದೆ, ಒಂದು 3 ಎಕರೆ ಜಾಗದಲ್ಲಿ ಬರೀ ಒಂದು 5 ರೂಮ್ಗಳಿದ್ದಾವೆ. ಅಲ್ಲಿ ಇಡೀ ದೇಶ ಮತ್ತು ಹೊರದೇಶದಿಂದ ಕೂಡ ಬರ್ಡ್ ವಾಚರ್ಸು, ಫೋಟೋಗ್ರಾಫರ್ಸು ಅಥವಾ ಬೇರೆ ಬೇರೆ ಇನ್ಸೆಕ್ಟ್ಗಳ ಬಗ್ಗೆ ರಿಸರ್ಚ್ ಮಾಡುವಂಥವ್ರು ಇಂಥವ್ರು ಸಾಕಷ್ಟು ಜನ ಬರ್ತಾರೆ. ನನ್ನ ಹತ್ರ ಖುಷಿ ವಿಚಾರ ಏನಂದರೆ, ಈಗ ಸದ್ಯ ಒಂದು ಇಡೀ ದೇಶದ ಬೇರೆ ಬೇರೆ ಕಡೆ ಒಂದು 46 ಜಾತಿ ಬಿದಿರು ಇದೆ, ಅಲ್ಲಿ ಒಂದು 19 ಜಾತಿ ಲಿಂಬು ಇದೆ, ಒಂದು 60-70 ಜಾತಿ ಹಣ್ಣಿನ ಗಿಡಗಳಿದೆ. ಇದು ಯಾವುದನ್ನು ನಾನು ಅಲ್ಲಿಂದ ಕೇಳೋದಿಲ್ಲ, ಅಲ್ಲಿ ಇರೋ ಪ್ರಾಣಿ ಪಕ್ಷಿಗಳೇ ಅದನ್ನು ತಿಂದೋಗ್ತವೆ. ಮತ್ತು ಇನ್ನೊಂದಂದರೆ, ನಾನು ಒಂದು 1/4 ಎಕರೆ ಜಾಗದಲ್ಲಿ ಖಾಲಿ ಭೂಮಿ ಇತ್ತದು, ಕೃಷಿ ಭೂಮಿ ಇತ್ತು, ಹಾಗೆ ಬಿಟ್ಟು ಒಂದು 8-9 ವರ್ಷದಿಂದ. ಈಗ ಆ ಜಾಗದಲ್ಲಿ ಒಂದು 19 ಜಾತಿಯ ಗಿಡಗಳು ನ್ಯಾಚುರಲಾಗಿ ದೊಡ್ಡದಾಗಿ ಬೆಳೆದಿದ್ದಾವೆ. ನಾನು ಬೀಜ ಹಾಕಿಲ್ಲ, ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ. ಅಂದರೆ ಇದರ ಅರ್ಥ ಏನಂದರೆ, ಆ ಕಾಡಿಗೆ ಕಾಡು ಥರ ಇರೋಕೆ ಬಿಟ್ಟರೆ ಅದು ಕಾಡಾಗತ್ತೆ ಅಷ್ಟೆ. ಅಂದರೆ ತಾವು ಮಾತಾಡ್ತಾ ಹೇಳಿದ್ರಿ, ಈ ಪಕ್ಷಿಗಳು ಬೇರೆ ಬೇರೆ ಗಿಡಗಳ ಕಡೆಯಿಂದ ಈ ಹಣ್ಣುಗಳನ್ನು ಕೊಕ್ಕೆನಲ್ಲಿ ಕೊಂಡೊಯ್ಯುವಾಗ ಬಿದ್ದಿರುವಂತ ಬೀಜಗಳೇ ಅಲ್ಲಿ ಮೊಳೆತು ಗಿಡ ಆಗಿ ಇವತ್ತು ಬೆಳ್ಕೊಂಡಿದೆ ಅಂತ. ಅಂದ್ರೆ ಪರೋಕ್ಷವಾಗಿ ಪಕ್ಷಿಗಳೇ ಒಂದು ರೈತನ ಕೆಲಸ ಮಾಡಿವೆ 100-100. ಅದಕ್ಕೆ ಪಕ್ಷಿಗಳನ್ನ ಕಾಡಿನ ರೈತ ಅಂತ ಕರೀತಾರೆ. ಬರೀ ಪಕ್ಷಿಗಳು, ಒಂದು ಪಕ್ಷಿ 1,000 ಮರಕ್ಕೆ ಈಕ್ವಲ್ ಅಂತ ಕರೀತಾರೆ. ಅಂದ್ರೆ ಅಷ್ಟು ಬೀಜ ಪ್ರಸರಣ ಆ ಪಕ್ಷಿಗಳಿಂದ ಆಗಿರುವಂತಹದ್ದು. ಹಾಗಾಗಿ ಅವುಗಳನ್ನ ಬರೀ ಹಾರ್ನ್ಬಿಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಎಲ್ಲ ಪಕ್ಷಿಗಳು ಈ ನಿಸರ್ಗದಲ್ಲಿ ಅಷ್ಟೇ ಮಹತ್ವವನ್ನು ಹೊಂದಿದ್ದಾವೆ. ಅವು ಎಲ್ಲವನ್ನ ಉಳಿಸುವಂತಹ ಕೆಲಸವನ್ನ ಮತ್ತೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತಹದ್ದು, ಅದರ ಮಹತ್ವವನ್ನು ತಿಳಿಸುವಂತಹದ್ದು. ಇದಾದ್ರೆ ಕಾಡು ತಂತಾನೆ ನ್ಯಾಚುರಲ್ ಆಗಿ ಇನ್ನೂ ಬೆಳೆಯುತ್ತೆ, ಜೊತೆಯಲ್ಲಿ ನಾವು ಅದ್ರ ಜೊತೆ ಬದುಕೊಂಡು ಹೋಗ್ಬೋದು. ಇನ್ನೊಂದು ನಾನು ಯಾವಾಗಲೂ ಹೇಳ್ತೀನಿ, ನಾವು ಕಾಡನ್ನು ಕಡಿದು ಬದುಕೋ ಬದಲು, ಮರ ಕಡಿದು ಬದುಕೋ ಬದಲು, ಮರ ತೋರಿಸಿ ಬದುಕೋ ನಾ ಅನ್ನೋಂಥದ್ದು. ಇನ್ನೊಂದು ಏನೋ ಅರಣ್ಯ ಇಲಾಖೆ ಕಣ್ಣು ತಪ್ಪಿಸೋ ಇನ್ನೇನೋ ಮಾಡಿಯೋ, ಒಂದು ಹುಲಿಯನ್ನು ಹೊಡೆದ್ರೆ ಒಬ್ಬ ಮನುಷ್ಯ ಅಂತೂ ಇಂತೂ ಬದುಕ್ಬೋದು, ಅದು ಎಲ್ಲೂ ಸಿಕ್ಕೊಂಬಿಡದೆ ಇದೆ. ಅದೇ ಒಂದು ಹುಲಿಯನ್ನು ತೋರಿಸಿ 1,000 ಜನ ಬದುಕ್ಬೋದು, ಈ ಒಂದು ಕಲ್ಪನೆ ಜನರಿಗೆ ಬರಬೇಕಾಗಿದೆ. ಅಂದರೆ ಯಾಕಂದರೆ ನಾನು ಹೇಳೋದು, ನೀನು ಇದನ್ನು ತಿನ್ನಬೇಡ ಅಂತಂದರೆ ಏನು ತಿನ್ನಬೇಕು ನಾವು ಜನರಿಗೆ ಹೇಳಲೇಬೇಕು. ಇಷ್ಟು ವರ್ಷ ಅವ್ರು ಕಾಡು ಮಧ್ಯೆ ಇದ್ದರೂ ಇನ್ನೇನೋ ಮಾಡ್ಕೊಂಡಿದ್ರು, ಸರಿ ಅದು ಮಾಡಬೇಡಿ ಅಂತ ಹೇಳಿದರೆ ಏನು ಮಾಡಬೇಕು? ಆಲ್ಟರ್ನೇಟ್ ಬೇಕೇ ಬೇಕಲ್ವ? ಅದು ಆಗಬೇಕಾಗಿದ್ದು ಒಂದು. ಇನ್ನೊಂದು ಜೊತೆಲಿ ನಾವು ಏನು ಹೇಳ್ತಾ ಇದ್ದೀವಿ, ಕಾಡನ್ನು ಪ್ರೀತಿ ಮಾಡಿ, ಕಾಡನ್ನು ಪ್ರೀತಿ ಮಾಡಿ ಅಂತ ಹೇಳ್ತೀವಿ. ನೀವು ಮೈಸೂರು ಪಾಕ್ ತಿಂದಿದ್ದೇನೆ, ಮೈಸೂರು ಪಾಕ್ ಚೆನ್ನಾಗಿದೆಯಾ ಅಂತ ನಿಮ್ಮ ಹತ್ರ ಕೇಳಿದ್ರೆ ಏನೇ ಉತ್ತರ ಕೊಡ್ತೀರಾ ನೀವು? ಅದೇ ರೀತಿ ಕಾಡಿಗೆ ನಾವು ಮನುಷ್ಯನ ಹೋಗೋಕೆ ಕೊಡೋದಿಲ್ಲ, ನೀವು ಕಾಡು ಪ್ರೀತಿ ಮಾಡಿ ಅಂತ ಹೇಳೋದು ಅದಲ್ಲ. ವ್ಯವಸ್ಥಿತವಾಗಿ ಒಂದು ಸರಿಯಾದ ಸೂಕ್ತ ರೀತಿಯಲ್ಲಿ ಜನ ಕಾಡು ಒಳಗಡೆ ಹೋಗಿ ಅಲ್ಲಿ ಅನುಭವ ಪಡ್ಕೊಳ್ಳುವ ಹಾಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಸರ್ಕಾರ ಮತ್ತು ಏನು ಇಲಾಖೆಗಳು. ಆವಾಗ ಮಾತ್ರ ಮಕ್ಕಳಿಗಾಗಲಿ ದೊಡ್ಡವರಿಗೆಲ್ಲ ಪ್ರತಿಯೊಬ್ಬರಿಗೂ ಕಾಡಿನ ಬಗ್ಗೆ ಪ್ರೀತಿ ಹುಟ್ಟಲು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಸಫಾರಿಗಳು ಆಮೇಲೆ ಟ್ರೆಕ್ಕಿಂಗು ಇದೆಲ್ಲನೂ ಸ್ವಲ್ಪ ಮುಕ್ತವಾಗಿ ಮಾಡಿಕೊಟ್ಟಾಗ ಜನರಿಗೂ ಕೂಡ ಈ ಕಾಡಿನ ಬಗ್ಗೆ ಪ್ರೀತಿ, ಅರಿವು, ಜಾಗೃತಿ ಮೂಡ್ತದೆ ಅಂತ ಅನ್ನಿಸ್ತದೆ. ಬಹಳ ಸಂತೋಷ ನರಸಿಂಹಟ್ರೆ. ಒಂದು, ಈ ಪಕ್ಷಿಗಳ ಪ್ರಾಣಿಗಳ ಸಂತತಿಯನ್ನು ಉಳಿಸೋದಕ್ಕೆ ತಾವು ಏನು ಸಮಾಜಮುಖಿಯಾಗಿ ಈ ಬೀದಿ ನಾಟಕಗಳ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಇದು ಜನರ ಮನದಾಳದಲ್ಲಿ ಉಳಿದು ಜನರ ಮನ ಪರಿವರ್ತನೆ ಆಗಲಿಕ್ಕೆ ಕಾರಣೀಭೂತವಾಗಿದೆ. ಇದರ ಮೂಲಕ ಕೂಡ ನಾವು ಪರಿಸರವನ್ನು ಉಳಿಸಬಹುದು ಮತ್ತು ಪ್ರಾಣಿ ಪಕ್ಷಿಗಳ ಸಂತತಿ ಬೆಳೆಸಬಹುದು ಅನ್ನುವ ಸತ್ಯವನ್ನು ನಮ್ಮ ಜನರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಹಾರ್ನ್ಬಿಲ್ ಪಕ್ಷಿಗಳ ಪ್ರಾಮುಖ್ಯತೆ ಮತ್ತು ಇವುಗಳ ಉಳಿವಿನ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುತ್ತಿರುವ ಜೊಯ್ಡಾ ಕಾಡುಮನೆಯ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಂಜುಳಾ ಪುರಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ